ಹಾಗಾಗಿ ಬೇಸಿಗೆ ಸಂದರ್ಭದಲ್ಲಿ ಅಸಾಂಪ್ರದಾಯಿಕ ಆಹಾರಗಳನ್ನು ನೀಡ್ತಕ್ಕಂಥದ್ದು ಬಹಳ ಸೂಕ್ತ. ಆದರೆ ಈ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಪೂರೈಕೆ ಮಾಡಬೇಕು, ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಯಾವುವು, ಈ ಪದಾರ್ಥಗಳನ್ನು ನೀಡೋದ್ರಿಂದ ಜಾನುವಾರುಗಳ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ ಅಥವಾ ಇದನ್ನು ಲಾಭದಾಯಕನ, ಈ ಕುರಿತು ಸಾಕಷ್ಟು ವಿಚಾರಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಈ ವಿಚಾರವನ್ನ ತಿಳಿಸಿಕೊಡೋದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಜಯಶಂಕರ್ ಅವರು. ಡಾಕ್ಟರ್ ಎನ್ ಜಯಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಸಹಜವಾಗಿ ನಮ್ಮ ಜಾನುವಾರುಗಳನ್ನ ಬೇಸಿಗೆಯಲ್ಲಿ ಕಾಡ್ತಕ್ಕಂಥದ್ದು ಆಹಾರದ ಸಮಸ್ಯೆ, ಅಂದರೆ ನಮ್ಮ ರೈತ ಬಾಂಧವರು ಸರಿಯಾದ ರೀತಿಯಲ್ಲಿ ಅವುಗಳಿಗೆ ಆಹಾರವನ್ನು ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಆ ಸಂದರ್ಭದಲ್ಲಿ ನಮಗೆ ಹೊರಗಡೆ ಮೇವಿನ ಲಭ್ಯತೆ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಈ ಅಸಾಂಪ್ರದಾಯಿಕ ಆಹಾರಗಳನ್ನ ನಾವು ನೀಡಲೇಬೇಕಾದಂತಹ ಸಂದರ್ಭ. ಈ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಅಂತಂದರೆ ಯಾವುದು, ಹಾಗೆಯೇ ಯಾವೆಲ್ಲ ಪದಾರ್ಥಗಳು ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳಾಗ್ತವೆ? ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಅಂದರೆ, ಮೊದಲನೇದಾಗಿ ನಿಮಗೆ ದಿನನಿತ್ಯದಲ್ಲಿ ಅಂತ ಆಹಾರ ಪದಾರ್ಥಗಳನ್ನ ಬಳಕೆ ಮಾಡಲ್ಲ. ಆದರೆ ಕೆಲವೊಮ್ಮೆ ಯಾಕೆ ಅದನ್ನು ಬಳಕೆ ಮಾಡಲ್ಲ ಅಂತಂದ್ರೆ ಅದರಲ್ಲಿ ಏನೋ ಒಂದು ಹೆಚ್ಚಿಗೆ ಕೊಟ್ಟಾಗ ಏನೋ ಒಂದು ತೊಂದರೆ ಆಗ್ತಾ ಇರುವಂತಹ ಸಂದರ್ಭಗಳಿರ್ಬೋದು. ಹಾಗಾಗಿ ದಿನನಿತ್ಯದಲ್ಲಿ ಅದನ್ನ ಬಳಕೆ ಮಾಡ್ತಿರಲ್ಲ. ಈಗ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ, ಒಂದು ಶರ್ಕಾಂಶ ಇರುವಂತಹ ಆಹಾರ ಪದಾರ್ಥಗಳಂದ್ರೆ, ಈಗ ಮಾವಿನಕಾಯಿಂದ ಓಟೆದಲ್ಲಿರುವಂತಹ ಬೀಜ ಬರುತ್ತೆ, ಅದನ್ನು ಸಹ ನಾವು ರಾಸುಗಳಿಗೆ ನೀಡಬಹುದು. ಹುಣಸೆಹಣ್ಣು ಬೀಜ ಇರುತ್ತೆ, ಅದರದ್ದು ಪುಡಿ ಮಾಡಿ ಅದನ್ನು ಸಹ ರಾಸುಗಳಿಗೆ ನೀಡಬಹುದು. ಆಮೇಲೆ ಮರಗೆಣಸು ಬರುತ್ತೆ, ಅದರ ಪುಡಿನ ನೀಡಬಹುದು. ಇವೆಲ್ಲ ಒಂಥರ ಶರ್ಕಾಂಶ ಹೆಚ್ಚಿಗೆ ಇರುವಂತಹ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು. ಅದೇ ರೀತಿ ಕೆಲವೊಮ್ಮೆ ಸಸಾರಜನಕ ಅಂಶ ಹೆಚ್ಚಿಗೆ ಇರುವಂತಹ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳಿದ್ದಾವೆ. ಅವು ಏನಂದ್ರೆ, ಈಗ ರಬ್ಬರ್ ಹಿಂಡಿ ಬರುತ್ತೆ, ಮತ್ತೆ ನಿಮಗೆ ಸೋಬಲ್ ಬೀಜದ ಹಿಂಡಿ ಬರುತ್ತೆ, ಮತ್ತೆ ಸನ್ಯಾಮ್ ಬರುತ್ತೆ, ಡಯಾಂಚ ಬೀಜದ ಹಿಂಡಿಗಳು, ಮತ್ತೆ ಹೊಂಗೆ ಹಿಂಡಿಗಳು, ಮತ್ತೆ ಬೇವಿನ ಹಿಂಡಿ, ಇವೆಲ್ಲನೂ ನಾವು ದಿನನಿತ್ಯದಲ್ಲಿ ಬಳಕೆ ಮಾಡಲ್ಲ. ಆದರೆ ಯಾವಾಗ ನಮಗೆ ಸಾಂಪ್ರದಾಯಿಕವಾಗಿ ಬಳಕೆ ಮಾಡುವಂತಹ ಆಹಾರ ಪದಾರ್ಥಗಳು ಕೊರತೆ ಆಗುತ್ತೋ, ಅಂತಹ ಸಂದರ್ಭದಲ್ಲಿ ಇಂತಹ ಅಸಾಂಪ್ರದಾಯಿಕ ಸಸಾರಜನಕ ಹೆಚ್ಚಿಗೆ ಇರುವಂತಹ ಪದಾರ್ಥಗಳನ್ನು ನಾವು ರಾಸುಗಳಿಗೆ ನೀಡಬಹುದು. ಇವೆಲ್ಲ ಒಂದು ರೀತಿಯ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು. ಇನ್ನು ಕೆಲವು ಮೇವುಗಳು ಬರ್ತವೆ, ಕಬ್ಬು ಬೆಳೀತಾರೆ, ಕಬ್ಬದು ಸೋಗು ಬರುತ್ತೆ, ಅದನ್ನ ರಾಸುಗಳು ತಿನ್ನಲ್ಲ, ಅದನ್ನು ಅಸಾಂಪ್ರದಾಯಿಕ ಆಹಾರ ಪದಾರ್ಥನೇ. ಸೊ ಅದರಲ್ಲಿ ಅದನ್ನು ತಿನ್ನೋ ರೀತಿ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನಗಳಿದ್ದಾವೆ, ಅವುಗಳನ್ನ ಬಳಕೆ ಮಾಡಿಕೊಂಡು ನಾವು ಅದನ್ನ ರಾಸುಗಳಿಗೆ ಪೂರೈಕೆ ಮಾಡಬಹುದು. ಅದೇ ರೀತಿ ಈಗ ನಾವು ಬಾಳೆ ದಿಂಡದು ಗೆಡ್ಡೆಗಳು ಬರ್ತವೆ, ಆ ಗೆಡ್ಡೆಗಳನ್ನ ಸಹ ನಾವು ರಾಸುಗಳಿಗೆ ನೀಡಬಹುದು. ಮತ್ತೆ ಹಲಸಿನಣ್ಣದು ಮೇಲುಭಾಗ ಏನ್ ಬರುತ್ತೆ, ಸಿಪ್ಪೆ, ಆ ಸಿಪ್ಪೆಯನ್ನು ಸಹ ನಾವು ರಾಸುಗಳಿಗೆ ಆಹಾರವಾಗಿ ನೀಡಬಹುದು. ಒಂದು ಅಜೋಲಾ ಆಗಲಿ, ಆಮೇಲೆ ಹಾಸನ ಚಿಕ್ಕಮಂಗ್ಳೂರು ಅಂತ ನಮಗೆ ಕಾಫಿ ಹೆಚ್ಚಿಗೆ ಬೆಳೆಯುವಂತ ಭಾಗ, ಇಲ್ಲಿ ಕಾಫಿದು ಒಟ್ಟು ಬರುತ್ತೆ, ಕಾಫಿ ಬೀಜ ಎಲ್ಲ ಪ್ರೊಸೆಸ್ ಮಾಡಿದ್ಮೇಲೆ ಕಾಫಿ ಒಟ್ಟು ಬರುತ್ತೆ, ಅದನ್ನೆಲ್ಲ ಬೆಂಕಿಗೆ ಉಪಯೋಗಿಸ್ತಾರೆ ಸೌದೆ ತರ ಮಾಡಿಕೊಂಡು. ಸೊ ಅದನ್ನು ಸಹ ನಾವು ಆಹಾರವಾಗಿ ನಾವು ರಾಸುಗಳಿಗೆ ನೀಡಬಹುದು. ಸೊ ಮತ್ತೆ ಈ ಭತ್ತದ ಹುಲ್ಲು ಇರುತ್ತೆ, ಭತ್ತದ ಹುಲ್ಲು ನಾವು ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಬರೀ ಎತ್ತುಗಳಿಗೆ ಅಷ್ಟೇ ನೀಡ್ತಾ ಇರ್ತೀವಿ. ಸೊ ಹಸುಗಳಿಗೆ ನೀಡ್ತಿರಲ್ಲ, ಸೊ ಅದನ್ನು ಹಸುಗಳಿಗೆ ನೀಡಬೇಕಂದ್ರೆ ಏನ್ ಮಾಡಬಹುದು, ಆ ರೀತಿ ಎಲ್ಲಾನು ಕೆಲವೊಂದು ತಂತ್ರಜ್ಞಾನಗಳಿದಾವೆ, ಅದನ್ನ ಬಳಕೆ ಮಾಡಿಕೊಂಡು ರಾಸುಗಳಿಗೆ ಪೂರೈಕೆ ಮಾಡೋದು ಒಳ್ಳೆಯದು. ಇವೆಲ್ಲ ಯಾವಾಗ ಬಳಕೆ ಮಾಡ್ತೀವಿ, ಇವೆಲ್ಲ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳ ನಾವು ಯಾವಾಗ ನಮಗೆ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಇರ್ತಾವಲ್ಲ, ಈಗ ನಮ್ಮ ಜೋಳ ದಿನನಿತ್ಯದಲ್ಲಿ ಬಳಕೆ ಮಾಡ್ತೀವಿ, ಅದು ನಮ್ಮಲ್ಲಿ ಲಭ್ಯ ಇಲ್ಲ, ಕೊರತೆ ಆಗ್ತಾ ಇದೆ, ಏನೋ ಇದಾಗಿ ಅನ್ನೋ ಸಂದರ್ಭಗಳಲ್ಲಿ ನಾವು ಇಂಥ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳೇ ಮೊರೆ ಹೋಗಬೇಕಾಗತ್ತೆ. ಈಗ ಇವನ್ನ ಹೊರತುಪಡಿಸಿ ಬೇರೆ ಪದಾರ್ಥಗಳನ್ನ ಬಳಸಬಹುದು, ಆದ್ರೆ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನೇ ನಾವು ರಾಸುಗಳಿಗೆ ಯಾಕೆ ನೀಡಬೇಕು ಅಂತ ಹೇಳ್ತಾರೆ? ಯಾಕೆ ಅಂದ್ರೆ ನಮ್ಗೆ ಲಭ್ಯತೆ ಮೇಲೆಗೆ ಒಂದು ಬರದಲ್ಲಿ ನಾವು ನೋಡ್ತಂದ್ರೆ, ಸೊ ಹಸಿರು ಮೇವು ಸುಮಾರು 63% ಅಷ್ಟು, ಅಂದ್ರೆ ಶೇಕಡ 63% ಹಸಿರು ಮೇವು ಕೊರತೆ ನಮ್ಮಲ್ಲಿದೆ. ಯಾಕಂದ್ರೆ ರೈತರು ಯಾರು ಹಸಿರು ಮೇವು ಬೆಳೀಲಿಕ್ಕೆ ಅಂತಾನೆ ಜಮೀನ ಮೀಸಲಿಡಲ್ಲ. ಸಂಗತಿ ಹೆಂಗೆ ಅಂದ್ರೆ ನಮ್ಗೆ ಹಸುಗಳು ಸಾಕ್ಬೇಕು ಅಂತ ಇಷ್ಟಪಡ್ತೀವಿ, ಆದ್ರೆ ಅದಕ್ಕೆ ಹಸಿರು ಮೇವು ಬೆಳೀಲಿಕ್ಕೆ ಯಾರು ಭೂಮಿನ ಕೊಡಲ್ಲ, ಜಾಗ ಇಟ್ಕೊಳ್ಳಲ್ಲ. ಹಾಗಾಗಿ ಇದು ನೋಡಿ 63% ಅಷ್ಟು ನಮ್ಗೆ ಹಸಿರು ಮೇವು ಕೊರತೆ ಪ್ರತಿ ವರ್ಷ ಕಾಣ್ತೇವೆ. ಅದೇ ತರ ಒಣಮೇವು ಕೊರತೆನು ಸುಮಾರು 23% ಅಷ್ಟು ಒಣಮೇವು ಕೊರತೆ ಕಾಣ್ತೇವೆ. ಇಲ್ಲೇನಂತಂದ್ರೆ ನಮ್ಮಲ್ಲಿ ಏನ್ ಬೆಳೆದಂತ ಜೋಳ ಸಜ್ಜೆ ಏನ್ ಬೆಳೀತಾರೆ ಅದ್ರದ್ದು ಅವ್ರು ಕಾಳೆಲ್ಲ ತಗೊಂಡಾದ ನಂತರ ಏನದು ಸಪ್ಪೆ ಉಳಿಯುತ್ತೆ ಅದನ್ನ ತಗೊಂಡು ರಾಸುಗಳಿಗೆ ನೀಡ್ತಿದ್ದಾರೆ. ಬಟ್ ಅದಲ್ದೇನೆ ಇನ್ನೂ ನಮಗೆ ಒಣಮೇವಿನ ಕೊರತೆ ಸುಮಾರು 23% ಅಷ್ಟು ಕೊರತೆ ನಮ್ಮ ದೇಶದಲ್ಲಿ ಇದೆ. ಅದೇ ರೀತಿ ಈಗ ದಾಣಿ ಮಿಶ್ರಣಗಳನ್ನ ನಾವು ಕೇಳ್ತೀವಿ, ನಮ್ಗೆ KMFL ಸಿಗುತ್ತೆ, ದಾಣಿ ಮಿಶ್ರಣ ಖರೀದಿ ಮಾಡ್ತೀವಿ, ಫೀಡ್ಸ್ ಅಂತ ತಗೊಂಡು ಹಸುಗಳು ಕೊಡ್ತೀವಿ, ಅಥವಾ ಕೆಲವು ರೈತರಲ್ಲನ್ನು ತರಬೇತಿಗಳಲ್ಲಿ ಮಾಹಿತಿ ಪಡ್ಕೊಂಡು ಅವರು ದಾಣಿ ಮಿಶ್ರಣ ಸ್ವಂತ ಮಾಡ್ಕೊಳ್ತಾರೆ, ಆ ದಾಣಿ ಮಿಶ್ರಣ ಮಾಡ್ಕೊಂಡು ಸಹ ರಾಸುಗಳಿಗೆ ಪೂರೈಕೆ ಮಾಡ್ತಿರ್ತಾರೆ. ಇದೆಲ್ಲ ಇದ್ರೂ ಸಹ ಅವರಲ್ಲಿ ಲಭ್ಯ ಇರುವಂತಹ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನೇ ಬಳಸ್ಕೊಂಡೇ ಅವರು ದಾಣಿ ಮಿಶ್ರಣ ಮಾಡಿದ್ರು ಸಹ ಸುಮಾರು 50% ಅಷ್ಟು ದಾಣಿ ಮಿಶ್ರಣ ಕೊರತೆ ಪ್ರತಿ ವರ್ಷ ಕಾಣ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಕೊರತೆ ಇರೋದ್ರಿಂದಲೇ ನಾವು ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳಿಗೆ ಮೊರೆ ಹೋಗಬೇಕಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ನಾವು ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ನಮ್ಮ ರಾಷ್ಟ್ರಗಳಿಗೆ ಹೌದು ಸಾಮಾನ್ಯ ಯಾವಾಗ ಈಗ ಬೇಸಿಗೆ ಕಾಲದಲ್ಲಿ ಈಗ ಮಳೆಗಾಲದಲ್ಲಿ ಈಗೆಲ್ಲ ಎಲ್ಲ ಕಡೆನೂ ಮೇವು ಸಿಗ್ತಿರುತ್ತೆ. ನಾವು ಏನ್ ದಾಣಿ ಮಿಶ್ರಣ ಕೊಟ್ಟಿಲ್ಲ ಅಂದ್ರೆ ನಮ್ಮಲ್ಲಿ ಕೊಡುವಂತ 2 ಲೀಟರ್ 4 ಲೀಟರ್ ಹಾಲು ಕೊಡ್ತಿದೆ, ಇದಕ್ಕೆ ಒಳ್ಳೆ ಚೆನ್ನಾಗಿರುವಂತ ಹಸಿರು ಮೇವು ಕೊಟ್ಟರೆ ಸಾಕು ಅಷ್ಟು ಹಾಲು ಕೊಡುತ್ತೆ ಅಂತ ಹೇಳ್ತಾರೆ ರೈತರು. ಆದ್ರೆ ನಿಮ್ಗೆ ಯಾವಾಗ ಹೆಚ್ಚಿಗೆ ಹಾಲು ಕೊಡುವಂತ ಹಸುಗಳಿಗೆ ಸ್ವಲ್ಪ ದಾಣಿ ಮಿಶ್ರಣ ಕೊಟ್ಟಾಗ್ಲೇನೆ ಅದು ಹೆಚ್ಚಿಗೆ ಹಾಲು ಇಳುವರಿ ಮಾಡುವಂತದ್ದು. ಸೊ ಅಂತ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ದಾಣಿ ಮಿಶ್ರಣ ಮತ್ತೆ ಹಸಿರು ಮೇವು ಒಣಮೇವು ಪೂರೈಕೆ ಮಾಡೋದು ಒಳ್ಳೇದು. ಈಗ ನಮ್ಮ ಜಾನುವಾರುಗಳು ರಾಸುಗಳು ಮೊದಲಿಂದನೂ ಕೂಡ ಒಂದು ರೀತಿಯ ಮೇವಿಗೆ ಅವು ಒಕ್ಕಂಬಿಟ್ಟಿರುತ್ತೆ. ಅಂತಂದ್ರೆ ಈಗ ಹುಲ್ಲು ತಿನ್ನುತ್ತೆ, ಹಸಿರು ಹುಲ್ಲಾದ್ರೂ ಸರಿ ಒಣ ಹುಲ್ಲಾದ್ರೂ ತಿನ್ನುತ್ತೆ. ಇನ್ನ ಕೆಲವೊಂದು ಈ ಭೂಸ ಹಿಂಡಿಗಳು ಇವನ್ನೆಲ್ಲ ಅದಕ್ಕೆ ಅದು ಒಂದು ರೀತಿ ಅಭ್ಯಾಸ ಆಗೋಗಿರುತ್ತೆ. ಈ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳ ಅಭ್ಯಾಸ ಕಡಿಮೆ ಇರುತ್ತೆ. ಹಾಗಾಗಿ ಈ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನ ಬಳಸುವಂತಹ ವಿಧಾನ ಹೇಗೆ ಅಂತ ತಿಳಿಸ್ಕೊಡಿ. ಇಲ್ಲಿ ಏನು ಅಂತಂದ್ರೆ ನಾವು ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ನಮ್ಮಲ್ಲಿ ಯಾವ್ದು ಲಭ್ಯ ಇದೆ ಮೊದಲು ನಾವು ನೋಡ್ಕೋಬೇಕು. ನಮ್ಮ ಸುತ್ತಮುತ್ತಲಲ್ಲಿ ಯಾವ ಪದಾರ್ಥಗಳು ನಮ್ಮಲ್ಲಿ ಲಭ್ಯ ಇದೆ ಅಂತೋದನ್ನ ನಾವು ಬೇಸಿಗೆ ಕಾಲದಲ್ಲಿ ಅಂದ್ರೆ ಮುಂಚಿತವಾಗ್ಲೇನೆ ಯೋಚನೆ ಮಾಡಿ ಬೇಸಿಗೆ ಕಾಲದಲ್ಲಿ ಇಂಥ ಏನಾದ್ರೂ ಕೊರತೆ ಆದ್ರೆ ನಾವು ಇಂಥ ಪದಾರ್ಥಗಳನ್ನ ನಾವು ಬಳಕೆ ಮಾಡಬೇಕು ಅನ್ನೋ ಒಂದು ಜ್ಞಾನ ಇರೋದು ಒಳ್ಳೇದು. ಯಾಕೆ ಅಂತಂದ್ರೆ ಈಗ ಉದಾಹರಣೆಗೆ ನಿಮ್ಗೆ ಹಸಿರು ಮೇವು ಇರಲ್ಲ ಒಣಮೇವು ಇರಲ್ಲ, ಕೆಲವೊಂದು ಸಂದರ್ಭಗಳು ಹೆಂಗ್ ಬರ್ತಾವೆ ಅಂತಂದ್ರೆ ಏನು ತಿನ್ಸ್ಲಿಕ್ಕೆ ಮೇವಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಈಗ ಚೆನ್ನಾಗಿ ಬೆಳೆದಂತ ಸಂದರ್ಭದಲ್ಲಿ ಹೊಲಗಳಲ್ಲೇನೆ ಸುಡ್ತಾ ಇರ್ತಾರೆ, ಅವಾಗ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಪ್ರಾಮುಖ್ಯತೆ ಗೊತ್ತಿರಲ್ಲ. ಸೊ ಆ ರೀತಿ ಹೊಲಗಳಲ್ಲಿ ಸುಡಕ್ ಹೋಗ್ಬೇಡಿ, ಅದನ್ನ ತೆಗೆದು ನೀವ್ ಒಂದ್ ಕಡೆ ಸಂಸ್ಕರಣೆ ಮಾಡಿ ಇಟ್ಕೊಳ್ಳಿ, ಶೇಖರಣೆ ಮಾಡಿ ಇಟ್ಕೊಳ್ಳಿ. ಸೊ ಆತರ ಶೇಖರಣೆ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ, ಯಾವಾಗ ಈ ತರ ನಮ್ಮಲ್ಲಿ ಕೊರತೆ ಬರುತ್ತೋ ಅಂತ ಸಂದರ್ಭದಲ್ಲಿ ಅದನ್ನೇ ನಾವು ಬಳಸಬಹುದು. ಈಗ ಅವ್ರಿಗೆ ಕೆಲವು ರೈತರು ಹೇಳ್ತಾರೆ, ಸರ್ ನಾವು ಆತರ ತಗೊಂಡು ಇಟ್ಕೊಂಡಿದೀವಿ ಆದ್ರೆ ಅದು ಕೂಡ ಕೊಡ್ರೆ ತಿನ್ನಲ್ವಲ್ಲ ಏನ್ ಮಾಡ್ಬೇಕು ಅಂತ. ಅದಕ್ಕೆಲ್ಲ ತಂತ್ರಜ್ಞಾನಗಳಿದಾವೆ, ಅದನ್ನ ಪೌಷ್ಟೀಕರಿಸಬೇಕು. ಪೌಷ್ಟೀಕರಿಸಿದ ನಂತರ ಅದನ್ನ ರಾಸುಗಳಿಗೆ ಕ್ರಮಬದ್ಧವಾಗಿ ಕ್ರಮೇಣವಾಗಿ ಕೊಡ್ತಾ ಹೋಗ್ಬೇಕು. ಏನಕ್ಕೆ ಅಂದ್ರೆ ನಾವು ಅಷ್ಟೇ, ಈಗ ನಾವೇನೋ ಮುದ್ದೆ ಊಟ ಮಾಡ್ತಿರ್ತೀವಿ, ಸಡನ್ ಆಗಿ ಯಾರೋ ಬಂದ್ಬಿಟ್ಟು ನಿಮ್ಗೆ ಇಲ್ಲ ನೀವು ರೊಟ್ಟಿನೇ ತಿನ್ಬೇಕು ಅಂತಂದಾಗ ನಮ್ಗೆ ಸ್ವಲ್ಪ ತಿನ್ನೋದು ಕಡಿಮೆ ಪ್ರಮಾಣದಲ್ಲಿ ತಿಂತೀವಿ. ಸೊ ಮನುಷ್ಯರಿಗೆ ಯಾವ ರೀತಿನೂ ಅದೇ ರೀತಿನೇ ಪ್ರಾಣಿಗಳಲ್ಲಿಯೂ ಸಹ ನಾವು ಒಂದೇ ಸಲ ಯಾವ್ದು ಆಹಾರ ಬದಲಾವಣೆ ಮಾಡಕ್ ಹೋಗ್ಬಾರ್ದು, ಕ್ರಮೇಣವಾಗಿ ಮಾಡ್ತಾ ಹೋಗ್ಬೇಕು. ಕ್ರಮೇಣವಾಗಿ ಯಾವ ರೀತಿ ಮಾಡ್ತೀರಾ, ಇವತ್ತು ಯಾವ್ದೋ ನೀವು ಒಂದು ದಾಣಿ ಮಿಶ್ರಣ ಕೊಡ್ತಿರ್ತೀರಾ, ಅದರಲ್ಲಿ ಈಗ ನಾನು ಹೇಳಿದೆ ನಿಮ್ಗೆ ಯಾವ್ದೋ ಹುಣಸೆಹಣ್ಣು ಬೀಜ ಅದರ ಮಾವಿನಕಾಯಿ ಓಟೆದು ಬೀಜ ಇದೆ ಅಂತ ಹೇಳಿದ್ವಿ. ಇವೆಲ್ಲ ಏನಂತಂದ್ರೆ ಎಲ್ಲಾ ತರದ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಏನಿದಾವೆ, ಸುಮಾರು ಸಂಶೋಧನೆಗಳ ಮುಖಾಂತರ ಸುಮಾರು 10-30% ರಷ್ಟು ನಾವು ದಾಣಿ ಮಿಶ್ರಣದ ಜೊತೆ ಬೆರೆಸ್ಕೋಬಹುದು ಇದನ್ನ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಇದು ಈಗ ಮಾವಿನಕಾಯಿ ಓಟೆ ಅಂದ್ರೆ ಹೆಂಗ್ ಬಳಸ್ಕೋಬೇಕು ಅಂತಂದ್ರೆ, ಮಾವಿನಕಾಯಿ ಓಟೆ ಬೀಜ ಆ ಸೀಸನ್ ಅಲ್ಲಿ ಸಿಗುತ್ತೆ, ಸಂಗ್ರಹಣೆ ಮಾಡಿ ಇಟ್ಕೋಬೇಕು, ಅದನ್ನ ಒಣಗಿಸ್ಬೇಕು, ಪುಡಿ ಮಾಡಿ ನಾವು ಈಗ 60% ಮೆಕ್ಕೆಜೋಳ ಆಗ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ 30% ಮೆಕ್ಕೆಜೋಳ ಹಾಕೋಬೇಕು, ಇನ್ನೊಂದು 30% ಹುಣಸೆ ಬೀಜ ಆಗ್ಲಿ ಅಥವಾ ಮಾವಿನಕಾಯಿ ಓಟೆದು ಬೀಜದ ಪುಡಿಯನ್ನ ಹಾಕೊಂಡು ನೀವು ಅದನ್ನ ಆಹಾರ ಪೂರೈಕೆ ಮಾಡ್ಕೋಬಹುದು. ಇದ ಮಾಡದಲ್ಲಿ ಏನಾಗುತ್ತೆ, ಏನು ಅಂತ ವ್ಯತ್ಯಾಸಗಳು ಕಾಣಲ್ಲ. ಆ ಇಳುವರಿಯಲ್ಲಿ ಆಗಲಿ, ಹಸು ಬೆಳವಣಿಗೆ, ಕರು ಬೆಳವಣಿಗೆಯಲ್ಲಾಗಲಿ ಅಥವಾ ಕುರಿ ಆಡು ಬೆಳವಣಿಗೆಯಲ್ಲಾಗಲಿ ಯಾವುದೇ ರೀತಿಯಂತ ತೊಂದರೆಗಳನ್ನು ಸಾಮಾನ್ಯವಾಗಿ ಕಾಣಲ್ಲ. ಹಾಗಾಗಿ ಆ ರೀತಿ ಬಳಕೆ ಮಾಡೋದು ಬಹಳ ಒಳ್ಳೇದು. ಇನ್ನು ಕೆಲವೊಮ್ಮೆ ಸುಮಾರು ರೈತರು ನಾನು ಕೇಳ್ತಿರ್ತಾರೆ, ಸರ್ ಈಗ ನಮ್ಮಲ್ಲಿ ಹೊಸ ತರದ ಏನೋ ಹುಲ್ಲಿದೆ, ನಾನು ಹೇಳ್ದೆ ಹಲಸಿನಣ್ಣದು ಸಿಪ್ಪೆ ಇದೆ ನಮ್ಮಲ್ಲಿ ಜಾಸ್ತಿ ಸಿಕ್ತಿದೆ, ಯಾವ ರೀತಿ ನಾನು ಕೊಡ್ಬೋದಾ, ಕೆಲವೊಮ್ಮೆ ಹೆಚ್ಚು ಎಷ್ಟು ಕೊಡಬೇಕು ಏನು ಈ ರೀತಿ ಕೇಳ್ತಿರ್ತಾರೆ. ಯಾವುದೇ ಹೊಸ ಪದಾರ್ಥಗಳು ನೀವು ಕೊಡಬೇಕಾದ್ರೂ ಸಹ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗಿ. ಎಲ್ಲರಿಗೂ ನೀವು ಜಾಸ್ತಿ ಮಾಡ್ತಾ ಹೋಗಿದ್ರೆ ಇವತ್ತೊಂದು ಸ್ವಲ್ಪ ಕೊಟ್ಟಿದ್ರೆ ಒಂದು 1/2 kg ಕೊಟ್ಟಿದ್ರೆ ಅಂದ್ರೆ ನಾಳೆ ಒಂದು 1/2 kg ಅಷ್ಟು ಕೊಡಿ, ನಾಳೆ ಒಂದು 1.5 kg ಕೊಡಿ. ಕ್ರಮೇಣವಾಗಿ ಜಾಸ್ತಿ ಮಾಡ್ತಾ ಹೋಗಿ. ಎಲ್ಲರಿಗೂ ನೋಡ್ಬೋದು ಅಂದ್ರೆ ನೀವು ಅದು ಹಸುಗೆ ಏನು ಅಸಾಂಪ್ರದಾಯಿಕ ಆಹಾರ ಪದಾರ್ಥನ ಕೊಡ್ತೀರಾ, ಅದು ಕೊಟ್ಟಂತ ದಿನದಲ್ಲಿ ಅದರ ಇಕ್ಕೆನ ನೋಡ್ತಿರ್ಬೇಕು, ಸಗಣಿ ಯಾವ ರೀತಿ ಬರುತ್ತೆ ಅಂತ. ಸೊ ಹಸುದು ಚಲನವಲನ ನೋಡ್ತಿರ್ಬೇಕು, ಆರೋಗ್ಯವಾಗಿದೆಯಾ, ಎಲ್ಲ ಮೇವು ತಿನ್ನೋದು ಕರೆಕ್ಟ್ ಆಗಿದೆಯಾ, ಸಗಣಿ ಕರೆಕ್ಟ್ ಆಗಿ ಇದೆಯಾ, ಎಲ್ಲ ಆಗ್ತಾ ಇದೆಯಾ, ಎಲ್ಲ ಪ್ರತಿಯೊಂದು ನೋಡ್ಬೇಕಾಗತ್ತೆ. ಏನಾದ್ರು ವ್ಯತ್ಯಾಸಗಳು ಕಂಡಲ್ಲಿ ಅವಾಗ ಅವರು ಒಂದು ಹಂತಕ್ಕೆ ಅವರೇ ನಿಲ್ಸ್ಕೋಬೇಕು, ಇದಕ್ಕಿಂತ ಜಾಸ್ತಿ ಕೊಟ್ಟಾಗ ಇದು ತೊಂದರೆ ಆಗುತ್ತೆ, ಅದಕ್ಕಿಂತ ಒಳಗಡೆ ಇಷ್ಟರಲ್ಲೇ ಕೊಟ್ಕೋಬೇಕು ಅಂತ ಆ ರೀತಿ. ಹಾಗಾಗಿ ರೈತರು ಕೇಳೋದೇ ಅಷ್ಟೇ, ಪ್ರತಿಯೊಂದು ಪದಾರ್ಥಕ್ಕೂ ಸರ್ ಇದೇನೋ ನಮ್ಮಲ್ಲಿ ಹೊಸ ಹುಲ್ ಬಂದಿದೆ ಅಥವಾ ಹೊಸ ಕಳೆ ಬಂದಿದೆ ಇದು ಕೊಡ್ಬೋದ, ಈ ರೀತಿ ಕೇಳ್ತಿರ್ತಾರೆ. ಕಳೆಗಳನ್ನ ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಂಡು ಕೊಡಬೇಕಾಗುತ್ತೆ, ಯಾಕಂದ್ರೆ ಕೆಲವೊಮ್ಮೆ ವಿಷಕಾರಿ ಅಂಶಗಳಿರುವಂತಹ ಕಳೆಗಳು ಬಹಳ ಇರ್ತವೆ. ರೈತರು ನಮ್ಮಲ್ಲಿ ಹೇಳ್ತಾರೆ, ಸರ್ ಸ್ವಲ್ಪ ಸ್ವಲ್ಪ ತಿಂದಿದ್ದು ಏನು ತೊಂದರೆ ಆಗ್ತಿಲ್ಲ, ಬಟ್ ಎಷ್ಟು ಕೊಡಬೇಕು ನಮ್ಮಲ್ಲಿ ಬಹಳ ಬೆಳೀತಿದೆ ಅಂತ ಹೇಳ್ತಾರೆ. ಆ ತರ ತಿಂದೂ ಏನು ತೊಂದರೆ ಇಲ್ಲ ಅನ್ನೋದನ್ನ ನೀವು ಕುಯಿಲು ಮಾಡಿ ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು, ನೋಡ್ಕೊಂಡು ಅದನ್ನ ನಾವೇ ಡಿಸೈಡ್ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ನಾನು ಹೇಳ್ಬೋದು 10 kg ಇದನ್ನ ಕೊಡಿ ಅಂತ, 100 ಹಸುಗಳಿಗೆ 10 kg ಕೊಟ್ಟಾಗ ಏನು ತೊಂದರೆ ಆಗದೆ ಇರ್ಬೋದು, ಇನ್ನೊಂದು 10 ಹಸುಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಎಲ್ಲಾ ಹಸುಗಳು ಒಂದೇ ರೀತಿ ಇರಲ್ಲ. ಸೊ ಹಾಗಾಗಿ ಅದನ್ನ ಕ್ರಮ ನೋಡ್ಕೊಂಡು ನೀವೇ ಅದನ್ನ ಎಷ್ಟು ಪ್ರಮಾಣ ಕೊಡಬೇಕು ಅಂತ ಇತ್ಯರ್ಥ ಮಾಡ್ಕೋಬೇಕಾಗುತ್ತೆ, ನಿರ್ಧಾರ ಮಾಡ್ಬೇಕಾಗುತ್ತೆ. ಅಂದ್ರೆ ಒಟ್ಟಾರೆ ನಮ್ಮ ರೈತ ಬಾಂಧವರು ಏನ್ ಗಮನಿಸ್ಕೋಬೇಕು ಅಂತಂದ್ರೆ, ಯಾವಾಗ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನ ಜಾನುವಾರುಗಳಿಗೆ ಬಳಸಲಿಕ್ಕೆ ಶುರು ಮಾಡ್ತಾರೆ, ಹಂತ ಹಂತವಾಗಿ ಕಡಿಮೆ ಪ್ರಮಾಣದಿಂದ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಇದು ಮೊದಲು ಅವ್ರು ಗಮನಿಸ್ಕೋಬೇಕಾದಂತಹ ವಿಚಾರ. ಅದೇ ರೀತಿ ಈಗ ನೋಡಿ ಈ ಅಜೋಲಾ ಬಗ್ಗೆ ಬಹಳ ಕೇಳ್ತಿರ್ತಾರೆ. ಈ ಅಜೋಲಾದಲ್ಲಿ ನಮಗೆ ಸಸಾರ್ಜನಕ 24% ಇರುತ್ತೆ, ಹೀಗಿದೆ ಸೆನ್ಸರ್ ಬೆಳಿಬೋದು ಹಾಗೆ ಅಂತೆಲ್ಲ ಅಂತಿರ್ತಾರೆ. ಬಟ್ ಇದನ್ನು ಒಂದು ಅಸಾಂಪ್ರದಾಯಿಕ ಆಹಾರ ಪದಾರ್ಥ, ನಾವು ರೂಢಿಯಲ್ಲಿ ಯಾವಾಗ್ಲೂ ಅಜೋಲಾ ತಗೊಂಡು ದಿನ ಯಾರನ್ನು ಬಳಕೆ ಮಾಡಲ್ಲ. ಯಾವಾಗ ಹಿಂಗೆ ಬೇಸಿಗೆ ಬಂತು ಸ್ವಲ್ಪ ನೀರು ಇಟ್ಕೊಂಡೆ ನಾವು ಬೆಳಿಬೋದು ಅಥವಾ ಈ ರೀತಿ ಎಲ್ಲ ಇರ್ತವೆ. ಈ ಹೈಡ್ರೋಫೋನಿಕ್ ಮೇವು ಅಷ್ಟೇ, ಸ್ವಲ್ಪ ಬೇಸಿಗೆಲ್ಲದಲ್ಲಿ ಇಟ್ಕೊಂಡು ಬೆಳೆಯುವಂತದ್ದು ಇವೆಲ್ಲ ಇದಾವೆ. ಸೊ ಅವೆಲ್ಲ ಏನಂತಂದ್ರೆ ಅವ್ರಿಗೆ ಇದು ಬಳಕೆ ಮಾಡಬೇಕೋ ಬೇಡವೋ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಗೆ ಅದ್ ಲಾಭ ಬರುತ್ತೋ ಇಲ್ವೋ ಏನು, ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ ನಿಮ್ಗೆ ಅಜೋಲಾ ಅದಸ್ಕದ್ರೆ ಎಲ್ಲ ಹೊಂಡಾ ಇದೆ, ನೀವ್ ಅಲ್ಲಿ ಬೆಳೆದಿದ್ದೀರಾ, ನೀವೇನಾದ್ರೂ ಖರ್ಚು ವೆಚ್ಚ ಮಾಡಿಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಅಜೋಲಾ ತಂದು ಹಾಕಿದೀರಾ, ಅದಸ್ಕದೆ ಬೆಳ್ಕೊಂಡಿದೆ, ಅದನ್ನ ತಂದು ತಿನ್ನಿಸ್ಬೋದು ಅನ್ನೋಂಗಿದೆ, ತಗೊಂಡ್ ತಿನ್ನಿಸಿ ಅಂತ ಹೇಳ್ತೀನಿ. ಆದ್ರೆ ನೀವು ಅದೆಲ್ಲ ಖರ್ಚು ಮಾಡಿ ನಾನು ಪ್ರತಿಯೊಂದು ನಾನೇ ಬೆಳೆಸಿ ಅದಕ್ಕೆಲ್ಲ ಖರ್ಚು ವೆಚ್ಚಗಳನ್ನ ನಾನು ಬರೆಸಿ ನಾನು ಬೆಳೆಸಿ ರಾಸುಗಳು ನೀಡ್ತೀನಿ ಅಂತಂದ್ರೆ ಬೇಡ ಅಂತ ನನ್ನ ಸಲಹೆ. ಈಗ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನ ಬಳಕೆ ಮಾಡಬೇಕಾದ್ರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಏನ್ ಗಮನಿಸ್ಕೋಬೇಕು ಅಂತಂದ್ರೆ, ಹಂತ ಹಂತವಾಗಿ ಅದಕ್ಕೆ ಕೊಟ್ಟು ಅಭ್ಯಾಸ ಮಾಡಿಸಿ ಅದಕ್ಕೆ ಪೂರೈಕೆ ಮಾಡೋದು ಬಹಳ ಒಳ್ಳೇದು. ಈ ಕಡೆ ಗಮನವನ್ನ ಹರಿಸಬೇಕು. ತಾವು ಮಾತನಾಡ್ತಾ ಹೇಳಿದ್ರಿ ಅಜೋಲಾವನ್ನ ನಮ್ಮ ಜಾನುವಾರುಗಳಿಗೆ ಪೂರೈಕೆ ಮಾಡಬೇಕು ಈ ಅಸಾಂಪ್ರದಾಯಿಕ ಆಹಾರ ಪದಾರ್ಥವಾಗಿ ಅಂತ. ನಾವು ಎಷ್ಟೋ ಸಲ ಕೇಳಿದ್ವಿ, ಗಮನಿಸಿದೀವಿ, ಈ ಸಾಮಾನ್ಯವಾಗಿ ರಾಸುಗಳಿಗೆ ಈ ಅಜೋಲಾವನ್ನ ಮೇವಾಗಿ ಕೊಟ್ಟಾಗ ಅದು ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ ಅಂತಾನೋ, ಅಥವಾ ಅದು ಉರ್ಚ್ಕೋತಾ ಇದೆ ಬೇದಿ ಮಾಡ್ಕೊಳ್ತೆ ಅಂತಾನೋ, ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಾನೇನು ಕೆಲವರು ಹೇಳಿದ್ರೆ, ಕೆಲವರು ಇಲ್ಲ ಆ ಥರದ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಜೋಲಾವನ್ನ ರಾಸುಗಳಿಗೆ ಅಸಾಂಪ್ರದಾಯಿಕ ಆಹಾರವಾಗಿ ಬಳಕೆ ಮಾಡ್ತಕ್ಕಂಥದ್ದು ಲಾಭದಾಯಕ ಅಂತ ಹೇಳ್ತೀರಾ? ನಾವು ಲಾಭದಾಯಕನೋ ಅಲ್ವೋ ಅನ್ನೋದಕ್ಕಿಂತ ಈಗ ಫಸ್ಟ್ ಏನಂತಂದ್ರೆ, ಈಗ ಅಜೋಲಾನ ನಾನು ಆಗ್ಲೇ ಹೇಳಿದಾಗೆ ಒಂದು ಫ್ರೀಯಾಗಿ ಸಿಗ್ತಾ ಇದೆ ನಮ್ಮಲ್ಲಿ, ಅದಕ್ಕೆ ನಾನು ಖರ್ಚು ಮಾಡಿಲ್ಲ, ಅದನ್ನ ತಂದು ಬಳಸಿಕೆ ಮಾಡ್ತೀನಿ ಅಂದ್ರೆ ಬಳಕೆ ವಿಧಾನವೂ ಬೇರೆ ಇದೆ. ಈಗ ಏನ್ ಮಾಡ್ತಾರೆ, ಕೆಲವರು ನೀವು ಹೇಳಿದ್ರೆ ಒಂದು ತೊಂದರೆಗಳಾಗ್ತಿದ್ಯೋ ಅಂತ, ಕೆಲವರ ರೈತರಲ್ಲಿ ತೊಂದರೆಗಳು ಕಾಣ್ತಾ ಇದೆ ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ ಅಜೋಲಾನ ತಗೊಬಂದಿರ್ತಾರೆ, ಹಾಗೆ ತಿನ್ಸಕ್ ಹೋಗ್ತಾರೆ, ಅದು ತಿನ್ನಲ್ಲ. ಹೌದು, ಕೆಲವೊಮ್ಮೆ ತೊಳಿಬೇಕು ಅದನ್ನ. ಅದೇನಾಗುತ್ತೆ, ಅದಕ್ಕೆ ಯಾವ ರೀತಿ ಇದೆ ನೋಡ್ಬೇಕಾಗುತ್ತೆ. ಅದು ತೊಳೆದು ಅದು ಸ್ವಲ್ಪ ಅಮೋನಿಯಾ ಆಮ್ಲದ ವಾಸನೆ ಬರ್ತಿರುತ್ತೆ, ಹಂಗಾಗಿ ಕೆಲವೊಮ್ಮೆ ಅದು ತಿನ್ಲಿಕ್ಕೆ ಹೋಗಲ್ಲ. ಚೆನ್ನಾಗಿ ತೊಳೆದು ಅದು ಉಪ್ಪು ನೀರಲ್ಲಿ ನಾವು ಅದ್ದಿ ತೆಗೆದು ದಾಣಿ ಮಿಶ್ರಣ ಜೊತೆ ಬೆರೆಸಿ ಕೊಡೋದು, ಕೊಟ್ರೆ ತಿನ್ನುತ್ತೆ, ಏನ್ ತೊಂದರೆ ಇಲ್ಲ. ಈ ರೀತಿ ಕೊಡೋದ್ರಿಂದ ರಾಸುಗಳಲ್ಲಿ ಏನ್ ತೊಂದರೆ ಕಾಣಲ್ಲ. ಬಟ್ ಕ್ರಮೇಣವಾಗಿ ನಾನು ಹೇಳಿದಾಗೆ ಯಾವುದೇ ಒಂದು ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳಾದ್ರೂ ಸಹ ಕ್ರಮೇಣವಾಗಿ ಅದನ್ನ ಕೊಡೋದ್ರಲ್ಲಿ ಏನ್ ತೊಂದರೆ ಇಲ್ಲ, ಕೊಡಬಹುದು. ಆಯ್ತಾ, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋದು ಏನಂತಂದ್ರೆ, ರೈತರು ಈ ಶ್ರಮ ಏನ್ ವಹಿಸ್ತಾರೆ, ಹೋಗಿ ಅದೆಲ್ಲ ಬೆಳೆದು ಅದನ್ನು ತಂದು ತೊಳೆದು ದಾಣಿ ಮಿಶ್ರಣ ಬೆರೆಸಿ ಪೂರೈಕೆ ಮಾಡುವಂಥದ್ದು, ಇದಕ್ಕಿಂತ ಅವರು ಏನಾದರೂ ಒಂದು ಮೇವುಗಳನ್ನ, ಕೆಲವೊಂದು ಒಳ್ಳೆ ಏನೋ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬೆಳ್ಕೋಬಿಟ್ರೆ ಅದೇ ಶ್ರಮದಲ್ಲಿ ಬಹಳಷ್ಟು ಮೇವು ಪೂರೈಕೆ ಮಾಡಬಹುದು ರಾಸುಗಳಿಗೆ. ಹಾಗಾಗಿ ನಾನು ನಿಮ್ಮ ಶ್ರಮ ಅದೇನಿದೆ ಆ ರೀತಿ ಉಚಿತವಾಗಿ ಸಿಗುತ್ತೆ ಅಂದ್ರೆ ತಗೊಂಡು ಬಳಕೆ ಮಾಡ್ಕೊಳ್ಳಿ, ಬಟ್ ತೊಳಿಬೇಕಾಗುತ್ತೆ, ತೊಳೆದು ಬಳಕೆ ಮಾಡ್ಕೋಬೇಕಾಗುತ್ತೆ. ಈ ಕ್ರಮಗಳನ್ನು ಅನುಸರಿಸಿ ಅವರು ಅಜೋಲಾವನ್ನ ಜಾನುವಾರುಗಳಿಗೆ ಮೇವಾಗಿ ಪೂರೈಕೆ ಮಾಡಬಹುದು. ಅದು ಕೆಲವೊಂದು ಈ ಮಿಶ್ರಣಗಳ ಜೊತೆ ಸೇರಿಸಿಕೊಡೋದು ಬಹಳ ಒಳ್ಳೇದು ಅಂತ ಹೇಳಿ. ಈ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನ ನಮ್ಮ ರಾಸುಗಳಿಗೆ ನೀಡೋದ್ರಿಂದ ಆರೋಗ್ಯದ ಮೇಲೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಏನಾದ್ರು ಹೇಳ್ತೀರಾ? ತೊಂದರೆ ಆಗುತ್ತೆ ಅಂತ ಏನು ಇಲ್ಲ. ಯಾಕಂದ್ರೆ ನಾನು ಹೇಳಿದಾಗ ಸುಮಾರು ಸಂಶೋಧನೆಗಳ ಮುಖಾಂತರ ಸುಮಾರು 10-30% ಅಷ್ಟು ನಾವು ದಾಣಿ ಮಿಶ್ರಣ ಜೊತೆ ಬೆರೆಸಿ ಕೊಡಬಹುದು ಇವನ್ನೆಲ್ಲ. ಇದಲ್ಲದೇನೆ ಉದಾಹರಣೆಗೆ ಈಗ ನೋಡಿ, ಈಗ ಭತ್ತದ ಹುಲ್ಲು, ಭತ್ತದ ಹುಲ್ಲನ್ನ ನಾವು ಸಾಮಾನ್ಯವಾಗಿ ಎತ್ತುಗಳಿಗೆ ಕೊಡೋದು ರೂಢಿಯಲ್ಲಿದೆ. ಹಾಲು ಕೊಡೋ ರಾಸುಗಳಿಗೆ ಯಾರು ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಕೇಳಿದ್ರು ಇದರಲ್ಲಿ ಅದರಲ್ಲಿನೂ ಒಂದು ವಿಷಕಾರಿ ಅಂಶ ಬರುತ್ತೆ, ಏನು ಆಕ್ಸಲೇಟ್ಸ್ ಅಂತ ಬರುತ್ತೆ. ಇವೇನು ಆಕ್ಸಲೇಟ್ಸ್ ಅಂತ ಏನ್ ಬರುತ್ತಲ್ಲ, ಇದು ಮೈಯಲ್ಲಿರುವಂತ ಕ್ಯಾಲ್ಸಿಯಂನ ತೆಗೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಲ್ರೆಡಿ ಹಾಲು ಕರು ರಾಸುಗಳಿಗೆ ಕ್ಯಾಲ್ಸಿಯಂ ಅವಶ್ಯಕತೆ ಬಹಳ ಇರುತ್ತೆ, ಜೊತೆಗೆ ನಾವು ಇದನ್ನು ಕೊಟ್ಟಾಗ ಇನ್ನು ಹಾಲು ಇಳುವರಿ ಕಡಿಮೆ ಆಗೋ ಸಾಧ್ಯತೆಗಳಿರ್ತೈತೆ. ಹಾಗಾಗಿ ಇದನ್ನೆಲ್ಲ ನಾವು ಉಪಚಾರ ಮಾಡಿ ಕೊಡ್ಬೇಕು ಕೊಡುವಂತದ್ದು. ಏನಾಗುತ್ತೆ ಅಂದ್ರೆ ನಾವು ಬೇಸಿಗೆ ಕಾಲದಲ್ಲಿ ಈಗ ನಮ್ಮಲ್ಲಿ ಹಸಿರುಮೇವು ಇಲ್ಲ, ಒಣಮೇವು ಇಲ್ಲ, ನಮ್ಮಲ್ಲಿ ಇರೋದೇ ಬರೀ ಭತ್ತದಲ್ಲೂ, ಇಂಥ ಸಂದರ್ಭಗಳು ಬಂದಾಗ ಅವಾಗ ನಾವು ಕೊಡಲೇಬೇಕು ಅನ್ನೋಂಥ ಸಂದರ್ಭಗಳು ಬಂದಾಗ ನಾವು ಏನ್ ಮಾಡಬೇಕು, ಇದನ್ನು ನಾವು ಸ್ವಲ್ಪ ಉಪಚಾರ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ಅದನ್ನ ನೆನೆಸಿ ತೆಗೆದು ಸ್ವಲ್ಪ ಆರಾದ್ಮೇಲೆ ಕೊಡುವಂಥದ್ದು, ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲದ ನೀರು ಹಾಕಿ ಕೊಡುವಂಥದ್ದು ರೂಢಿಯಲ್ಲಿ ಇಟ್ಕೊಂಡ್ರೆ ಅದು ತಿನ್ನುವ ಪ್ರಮಾಣ ಹೆಚ್ಚಿಗೆ ತಿನ್ನುತ್ತೆ. ಆಮೇಲೆ ಈ ಏನು ನಾನು ತೊಂದರೆ ಆಗುತ್ತೆ ಅಂತ ಹೇಳಿದ ಕ್ಯಾಲ್ಸಿಯಂ ಮೈಯಿಂದ ತೆಗೆಯುವಂಥದ್ದು ಆ ತೊಂದರೆಗಳನ್ನ ಕಡಿಮೆ ಮಾಡಬಹುದು. ಅಂದ್ರೆ ನಮ್ಮ ರೈತ ಬಂಧವರು ಸ್ವಲ್ಪ ಅದಕ್ಕೆ ಉಪಚಾರವನ್ನ ಮಾಡಿ ನೀಡ್ತಕ್ಕಂತ ಒಂದು ಅಭ್ಯಾಸವನ್ನ ಮಾಡಿಕೊಂಡ್ರೆ ತೊಂದರೆ ಏನು ಆಗೋದಿಲ್ಲ ಅನ್ನೋ ವಿಚಾರಗಳನ್ನ ಹೇಳ್ತಾ ಇದ್ರಿ. ಹೌದು. ಇನ್ನು ಒಣಮೇವಿನ ಪೌಷ್ಟೀಕರಣದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡಿ. ಒಣಮೇವು ಪೌಷ್ಟೀಕರಣ ಅಂದ್ರೆ ಈಗ ಯೂರಿಯಾದಿಂದ ನಾವು ಪೌಷ್ಟೀಕರಣ ಮಾಡ್ತೀವಿ. ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಯೂರಿಯಾ ಪೌಷ್ಟೀಕರಣ ನಾವು ಬೇಸಿಕಲ್ದಲ್ಲಿ ಮಾಡುವಂಥದ್ದು ನಾವು ಒಂದು 3% ವರೆಗೂ ಹೇಳ್ತೀವಿ, ಬಟ್ ರೈತರಿಗೆ ನಾನು ಹೇಳೋದು ಒಂದು 2% ಉಪಯೋಗಿಸ್ಕೊಳ್ಳಿ ಅಂತ. ಅಂದ್ರೆ ಗೊಬ್ಬರದ ಯೂರಿಯಾ ಏನಿದೆ ಅದೇ ಯೂರಿಯಾನೇ ನಾವು 2 kg ಯೂರಿಯಾನ 40 liter ನೀರಿಗೆ ಬೆರೆಸಿದ್ರೆ ನೂರು ಕೆಜಿ ಒಣಮೇವಿನ ಮೇಲೆ ಸಿಂಪಡಣೆ ಮಾಡಬಹುದು. ಇನ್ನೊಮ್ಮೆ ಹೇಳ್ತೇನೆ, 2 ಕೆಜಿ ಯೂರಿಯಾ 40 ಲೀಟರ್ ನೀರಿನಲ್ಲಿ ಬೆರೆಸಿ 100 ಕೆಜಿ ಒಣಮೇವಿನ ಮೇಲೆ ಸಿಂಪಡಣೆ ಮಾಡಿ ಅದನ್ನ ಗಾಳಿ ಆಡ್ದಂಗೆ ಒಂದು ಡ್ರಮ್ಮಲ್ಲೋ ಅಥವಾ ಒಂದು ತೊಟ್ಟಿಯಲ್ಲೋ ಎಲ್ಲಾದರೂ ಹಾಕಿ ನಾವು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಕನಿಷ್ಠ ಪಕ್ಷ ಒಂದು 21 ದಿನ ಬಿಟ್ಟರೆ ಅದು ಪೌಷ್ಟಿಕರಣ ಆಗುತ್ತೆ. ಹಾಗಾಗಿ ಅದರಲ್ಲಿ ಸಸಾರಜನಕ ಅಂಶ ಹೆಚ್ಚಿಗೆ ಆಗಿರ್ತೈತೆ, ಹಸುಗಳಿಗೆ ಬಹಳ ಒಳ್ಳೇದು ಅದು. ಆ ರೀತಿ ಪೌಷ್ಟಿಕರಣ ಮಾಡ್ಕೊಳ್ಳೋದು ಒಳ್ಳೇದು. ರಸಮೇವಲ್ಲಿ ಹಸಿರು ಮೇವನ್ನ ಸಂಸ್ಕರಣೆ ಮಾಡುವಂತ ವಿಧಾನ ಅದು ಅದೇ ರೀತಿ ಮಾಡೋದು. ರಸಮೇವ ಏನ್ ಮಾಡ್ತೀವಿ, ತುಂಡರಿಸಿ ಅದನ್ನ ಹೊಂಡಗಳಿಗೆ ಹಾಕ್ತೀವಿ, ಹಾಕಿ ಗಾಳಿ ಆಡಲಾರ್ದಂಗೆ ಪ್ಯಾಕ್ ಮಾಡ್ತೀವಿ. ಅದು 21 ದಿನ ಬಿಟ್ಟಾದ್ರೆ ಅದು ರಸಮೇವ ಆಗುತ್ತೆ. ಒಣಮೇವು ಪೌಷ್ಟಿಕರಣಗೆ ರಸಮೇವಿಗೆ ಉತ್ಪಾದನೆಗೆ ವ್ಯತ್ಯಾಸ ಏನಂದ್ರೆ ಇಲ್ಲಿ ಹಸಿರು ಮೇವು ಉಪಯೋಗಿಸ್ತೀವಿ, ಒಣಮೇವು ಪೌಷ್ಟಿಕರಣದಲ್ಲಿ ಒಣಮೇವು ಉಪಯೋಗಿಸ್ತೀವಿ. ಆದ್ರೆ ರಸಮೇವ ಮಾಡಬೇಕಾದ್ರೆ ಸೈಲೇಜ್ ಚೀಲಗಳೇ ಬರ್ತವೆ, ಅಥವಾ ನೀವು ಒಂದು ಹೊಂಡದಲ್ಲೇ ಎಲ್ಲೋ ಮಾಡಿರ್ತೀರಾ, ಏನಾದರೂ ಅಪ್ಪಿ ತಪ್ಪಿ ಸ್ವಲ್ಪ ಎಲ್ಲಾದರೂ ಗಾಳಿ ಆಡ್ತು ಅಂತಂದ್ರೆ ಎಲ್ಲ ಮೇವು ಬೂಜು ಬಂದ್ಬಿಡುತ್ತೆ, ಸೊ ಫಂಗಸ್ ಬಂದ್ಬಿಡುತ್ತೆ. ಹಾಗಾಗಿ ನೀವು ಆ ಮೇವನ್ನ ಮತ್ತೆ ಮೊಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಣಮೇವು ಪೌಷ್ಟಿಕರಣದಲ್ಲಿ ಸ್ವಲ್ಪ ಗಾಳಿ ಆಡಿದ್ರೂ ಏನೂ ತೊಂದರೆ ಇಲ್ಲ, ಒಂದಷ್ಟು ಅಮೋನಿಯಾ ಆಮ್ಲ ಹೊರಡೆ ಹೋಗುತ್ತೆ ಹೊರತುವೆ ಮೇವು ಕೆಡಲ್ಲ, ನೀವು ಅದನ್ನು ಬಳಕೆ ಮಾಡ್ಕೋಬಹುದು. ಹಾಗಾಗಿ ನಾನು ರಸಮೇವು ಉತ್ಪಾದನೆ ಮಾಡೋದಕ್ಕಿಂತ ಒಣಮೇವು ಪೌಷ್ಟಿಕರಣ ಮಾಡಿ ರಸಗಳಿಗೆ ನೀಡಿ ಅನ್ನೋದಕ್ಕೆ ಹೆಚ್ಚು ಒತ್ತು ನೀಡ್ತೀನಿ. ಯಾಕಂದ್ರೆ ಈ ಭಾಗದಲ್ಲಿ ಹಾಸನ ಭಾಗದಲ್ಲಿ ಏನಂದ್ರೆ ವರ್ಷ ಪೂರ್ತಿ ಹಸಿರುಮೇವು ಸಿಗುತ್ತೆ, ಮಳೆಗೆ ಇಲ್ಲಿನ ವಾತಾವರಣಕ್ಕೆ ನೀವು ಹಸಿರು ಮೇವು ಬೆಳ್ಕೋಬಹುದು. ಹಸಿರು ಮೇವು ಬೆಳ್ಕೊಂಡ್ರು ಸಹ ನಿಮಗೆ ಬೇಸಿಗೆಕಾಲದಲ್ಲಿ 1 ತಿಂಗಳೋ 2 ತಿಂಗಳೋ ನಿಮ್ಗೆ ಏನಾದ್ರು ಹಸಿರು ಮೇವು ಸಿಗ್ತಾ ಇಲ್ಲ, ಒಣಮೇವನ್ನೇ ನಾವು ಬಳಸಬೇಕು ಅನ್ನೋ ಸಂದರ್ಭ ಬಂದಾಗ ಪೌಷ್ಟಿಕರಣ ಮಾಡಿ ಬಳಸೋದು ಒಳ್ಳೇದು. ಉಳಿದಂತ ನೀರಿನಲ್ಲಿ ಆಲ್ರೆಡಿ ನೀವು ರಸಮೇವಾದ್ರೂ ಮಾಡ್ಕೋಬಹುದು, ಅಥವಾ ಹಸಿರು ಮೇವನ ಹಾಗೆ ತಿನ್ನಿಸ್ಬೋದು. ಕೆಲವು ರೈತರು ಕೇಳ್ತಾರೆ, ಸರ್ ರಸಮೇವು ಬಹಳ ಶ್ರೇಷ್ಠನೋ ಅಥವಾ ಹಸಿರು ಮೇವು ಬಹಳ ಶ್ರೇಷ್ಠನೋ ಅಂತಲೂ ಸಹ ಕೇಳ್ತಾರೆ ನಮ್ಗೆ. ನಾನು ಹೇಳೋದಾದ್ರೆ ಹಸಿರು ಮೇವು ರಸಮೇವಿಗಿಂತ ಬಹಳ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ನೀವು ತಿನ್ನೋ ಪ್ರಮಾಣ ಹಸಿರು ಮೇವನ ಹೆಚ್ಚಿಗೆ ತಿನ್ನುತ್ತೆ ರಸಮೇವಿಗಿಂತ, ರಸಮೇವು ತಿನ್ನೋ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ತಿನ್ನುತ್ತೆ. ಸೊ ಹಾಗಾಗಿ ನಮಗೆ ಹಸುಗಳು ಹೆಚ್ಚಿಗೆ ಮೇವು ತಿಂದಾಗ ಇಳುವರಿ ಎಲ್ಲಾನು ಹೆಚ್ಚಿಗೆ ಬರುತ್ತೆ, ಹಾಗಾಗಿ ಹಸಿರು ಮೇವು ಕೊಡೋದು ಬಹಳ ಒಳ್ಳೇದು. ಅದರಲ್ಲಿ ಕೆಲವು ರೈತರು ಹೇಳ್ತಾರೆ, ಮತ್ತೆ ಇಷ್ಟೆಲ್ಲ ನಮಗೆ ರಸಮೇವು ತಗೊಳ್ಳಿ ಅಂತ ಬಹಳ ಕಡೆ ಬೇಡಿಕೆ ಇದೆಯಲ್ಲ, ಕೆಲವರೆಲ್ಲ ರಸಮೇವು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಅಂತ ಹೇಳ್ತಾರೆ. ನೀವು ರಸಮೇವನ ಬಳಕೆ ಮಾಡಬೇಕಂದ್ರೆ ಎಲ್ಲಿ ಬಳಕೆ ಮಾಡಬೇಕು, ಹಸುಗಳು ಎಲ್ಲಿ ರೋಗಬಾಧೆಯಿಂದ ನರಳ್ತಿರ್ತವೆ ಅಂತ ಹಸುಗಳಿಗೆ ನಾನು ರಸಮೇವನ ಕೊಡಿ ಅಂತ ಹೇಳ್ತೀನಿ. ಅಸಿಡೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ, ಆ ಕಾಯಿಲೆ ಬಿಟ್ಟು ಬೇರೆ ಕಾಯಿಲೆಗಳೆಲ್ಲೂ ರಸಮೇವು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ರಸಮೇವು ಆಲ್ರೆಡಿ ಸ್ವಲ್ಪ ಡೈಜೆಷನ್ ಆಗಿರುತ್ತೆ, ಅದು ಅದು ತಿಂದ ತಕ್ಷಣವೇ ಅದಕ್ಕೆ ಸ್ವಲ್ಪ ಶರ್ಕಾಂಶ ಅದಕ್ಕೆ ಬೇಕಾಗಿರುವಂತ ಎನರ್ಜಿ ಎಲ್ಲ ಅದ್ರ ಮುಖಾಂತರ ಹೋಗುತ್ತೆ. ಹಾಗಾಗಿ ರೋಗದಿಂದ ಬಳಲುವಂತ ಹಸುಗಳಿಗೆಲ್ಲಾನು ರಾಸುಗಳಿಗೆಲ್ಲಾನು ರಸಮೇವು ಕೊಡೋದು ಒಳ್ಳೇದು. ಒಟ್ಟು ಒಣಮೇವನ ಪೌಷ್ಟೀಕರಣ ಮಾಡಿಕೊಡೋದು ಬಹಳ ಸೂಕ್ತ ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಈಗ ನಮ್ಮ ರೈತ ಬಾಂಧವರು ಜಾನುವಾರುಗಳಿಗೆ ತಾವು ನೀಡ್ತಕ್ಕಂತಹ ಮೇವನ್ನ ಸರಿಯಾಗಿ ಪೂರೈಕೆ ಮಾಡ್ಕೊಂಡು ಬಂದಿರ್ತಾರೆ. ಈಗ ಹಿಂಗಾರು ಮತ್ತೆ ಮುಂಗಾರಲ್ಲಿ ಇದ್ರದ್ದು ಸಮಸ್ಯೆ ಕಾಡೋದಿಲ್ಲ, ಸಹಜವಾಗಿ ಯಾವಾಗಲೂ ಕೂಡ ನಮ್ಮ ರೈತ ಬಾಂಧವರನ್ನ ಕಾಡ್ತಕ್ಕಂಥದ್ದು ಜಾನುವಾರು ಮಾಲೀಕರನ್ನ ಸ್ವಲ್ಪ ಗಲಿಬಿಲಿಗೊಳಿಸ್ತಕ್ಕಂಥದ್ದು ಬೇಸಿಗೆನಲ್ಲಿ ಆಹಾರದ ಪೂರೈಕೆಯನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ. ಹಾಗಾಗಿ ಈ ಮೇವಿನ ಕೊರತೆಯನ್ನ ನೀಗಿಸ್ಲಿಕ್ಕೆ ನಿಮ್ಮ ಸಲಹೆ ಏನು ಡಾಕ್ಟ್ರೆ? ನಾನು ಎಲ್ಲ ರೈತರಿಗೂ ಒಂದು ವಿನಂತಿ ಏನಂತಂದ್ರೆ, ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬೆಳೀರಿ ನಿಮ್ಮ ಭೂಮಿಯಲ್ಲಿ. ಕನಿಷ್ಠ ಪಕ್ಷ ನಿಮ್ಗೆ ಎಷ್ಟು ಜಮೀನನ್ನ ನೀವು ಅದು ಮೇವು ಬೆಳೆಯಕ್ಕೆ ಅಂತ ನಿಮ್ಗೆ ಮೀಸಲಿಡಕ್ ಸಾಧ್ಯನೋ ಅಷ್ಟು ಜಾಗದಲ್ಲಿ ಹಸಿರು ಮೇವು ಬೆಳ್ಕೊಳ್ಳಿ. ಇದರಲ್ಲಿ ನಾನು ಹೇಳೋದಾದ್ರೆ ನಿಮ್ಗೆ ಬಹುವಾರ್ಷಿಕನ ಮೇವಿನ ಬೆಳೆ ಆದ COFS 29 ಅಥವಾ 31 ಇವೆರಡರಲ್ಲಿ ಹಸಿರು ಮೇವು ಇಳುವರಿಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ನಿಮ್ಗೆ COFS 29 ಆದರೂ ಸಿಗ್ಲಿ 31 ಆದರೂ ಸಿಗ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಂಡು ನೀವು ಬಹುವಾರ್ಷಿಕ ಮೇವಿನ ಬೆಳ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಒಂದ್ಸಲಿ ಇದು ಬೆಳೀತು ಅಂತಂದ್ರೆ ಇದು ಸುಮಾರು 3 ವರ್ಷ ನಿಮ್ ಭೂಮಿಯಲ್ಲಿರುತ್ತೆ. ಮೊದಲನೇ ಕಟಾವು 60-75 ದಿನಕ್ಕೆ ಮಾಡಬಹುದು, ತದನಂತರ ಪ್ರತಿ 45 ದಿನಕ್ಕೆ ಒಮ್ಮೆ ಕಟಾವು ಮಾಡಬಹುದು. ನೀವು ಕಟಾವು ಮಾಡಿ ರಾಸುಗಳಿಗೆ ಪೂರೈಕೆ ಮಾಡಬಹುದು, ಬಹಳ ಚೆನ್ನಾಗಿ ಬೆಳೆಯುತ್ತೆ. ಕಡ್ಡಿ ತುಂಬಾ ಸಣ್ಣ ಇರುತ್ತೆ, ಚಾಫ್ ಮಾಡಿ ನೀವು ತುಂಡರಿಸಿ ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಕೊಟ್ಟರು ಸಹ ಕಾಂಡಗಳ ಸಮೇತ ತಿನ್ನೋದ್ರಿಂದ ಮೇವಿನ ವೇಸ್ಟೇಜ್ ಆಗೋದನ್ನ ನೀವು ಕಡಿಮೆ ಮಾಡಬಹುದು, ಮತ್ತೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುತ್ತೆ, ಒಳ್ಳೆ ಇಳುವರಿನೂ ಬರುತ್ತೆ ಅದೊಂದು. ಮತ್ತೆ ಬೇಲಿ ಮೆಂತಿ ಅಂತ ಒಂದು ದ್ವಿದಳ ಮೇವಿದೆ, ಅದನ್ನು ಸಹ ನೀವು ಖರೀದಿ ಮಾಡಿಕೊಂಡು ಒಂದಷ್ಟು ಜಮೀನಿಗೆ ಹಾಕೊಳ್ಳೋದು ಒಳ್ಳೇದು. ಇದು ಸಹ ಒಂದು ಸಲ ನಾವು ಹಾಕೊಂಡ್ರೆ 3 ವರ್ಷ ಇರುತ್ತೆ. ಇದರಲ್ಲಿ ಸಸಾರಜನಕಾಂಶ ಹೆಚ್ಚಿಗೆ ಇರೋದ್ರಿಂದ ನಾನು ಸಾಮಾನ್ಯವಾಗಿ ಎಲ್ಲ ಹಸು ಸಾಕಾಣಿಕೆ ಮಾಡುವಂತ ರೈತರು ಕೇಳೋದಂದ್ರೆ ಈ ಬಹುವರ್ಷ ಮೇವಿನ ಬೆಳೆ ಆದಂತಹ COFS 29 ಅಥವಾ 31 ಮತ್ತು ಬೇಲಿ ಮೆಂತ್ಯ ಇವೆರಡನ್ನ ನೀವು ನಿಮ್ಮ ಜಮೀನಿನಲ್ಲಿ ಬೆಳ್ಕೊಂಡೇ ಇದ್ದೇ ಆದ್ರೆ ಸರಿಯಾದ ಪ್ರಮಾಣದಲ್ಲಿ ನೀವು ಏನು ಇವತ್ತು ಒಂದು 10 ಕೆಜಿ ಒಂದು ಹಸು ಕೊಡ್ತೀರಾ ಅಂತಂದ್ರೆ ಅದು 5 ಕೆಜಿ ಅಂದ್ರೆ COFS 29 5 ಕೆಜಿ ಮತ್ತೆ ಬೇಲಿ ಮೆಂತ್ಯ 5 ಕೆಜಿ ಈ ಪ್ರಮಾಣದಲ್ಲಿ ನೀವು ಕೊಡ್ತಾ ಹೋಯ್ತು ಅಂದ್ರೆ ದಾಣಿ ಮಿಶ್ರಣ ಕೊಡುವಂತಹ ಪ್ರಮಾಣವನ್ನು ನೀವು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಾನು ರೈತರಿಗೆ ಇದೊಂದು ಸಲಹೆ, ಇದು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳಿ. ಈ COFS 29 ಮೇವಿನ ಬೀಜ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲೇ ಸಿಗುತ್ತೆ. ನೀವು ಬಂದು ಕಾಲೇಜಿಗೆ ಭೇಟಿ ಮಾಡಿ ಕೇಳಿ ನಿಮ್ಗೆ ಈ ಬೀಜಗಳನ್ನ ಖರೀದಿ ಮಾಡ್ಕೊಂಡೋಗಿ ನೀವು ಅದನ್ನ ಲಾಭವನ್ನ ಪಡ್ಕೋಬೇಕು ಅಂತ ನಾನು ನಿಮ್ಗೆ ಸಲಹೆ ನೀಡ್ತೇನೆ. ಏನು ಈ ಹುಲ್ಲಿನ ಜಾತಿಯ ಮೇವಿನ ಬೆಳೆಗಳಿದೆ ಅದನ್ನ ಬೆಳ್ಕೊಂಡ್ರೆ ಆಹಾರದ ಕೊರತೆಯನ್ನ ನಿಗುಸ್ಕೋಬಹುದು ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಮತ್ತೆ ಇನ್ನೊಂದೇನಂತಂದ್ರೆ, ಕಡೆಯಲ್ಲಿ ತೆಂಗು ಎಲ್ಲ ಬಹಳ ಬೆಳಿತಿರ್ತಾರೆ, ತೋಟಗಳು ಬಹಳ ಇದೆ, ಅಡಿಕೆ ತೋಟ ತೆಂಗು ತೋಟ ಎಲ್ಲಾನು. ಇನ್ ನೆರಳಲ್ಲಿ ಬೆಳೆಯಬಹುದಂತಹ ಮೇವುಗಳು ಇದಾವೆ ನಮ್ಮಲ್ಲಿ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹಾಸನದಲ್ಲಿ ಈ ಗ್ರೀನ್ ಪ್ಯಾನಿಕ್ ಅಂತ ಒಂದು, ಗಿನಿ ಹುಲ್ಲು ಅಂತಾರೆ ಅಥವಾ ಗ್ರೀನ್ ಪ್ಯಾನಿಕ್ ಅಂತಾರೆ, ಈ ಹುಲ್ಲುನ ಬೇರುಗಳು ನಮ್ಮಲ್ಲಿ ಸಿಗುತ್ತೆ. ಇದನ್ನು ಸಹ ನಾವು ಒಂದು ಬೇರೆ ಒಂದು ರೂಪಾಯಿಗೆ ನಾವು ಮಾರಾಟ ಮಾಡ್ತಾ ಇದೀವಿ. ಯಾರು ರೈತರು ಬೇಕೋ ಅವ್ರು ಬಂದು ಭೇಟಿ ಮಾಡಿ ಅದನ್ನ ಖರೀದಿ ಮಾಡಿಕೊಂಡು ತಗೊಂಡೋಗಿ ನಿಮ್ಮ ತೋಟಗಳಲ್ಲಿ, ಎಲ್ಲಿ ತೆಂಗಿನ ಮರ ಅಡಿಕೆ ಮರ ಈ ತರದ ನೆರಳು ಬೀಳುವಂತ ಜಾಗದಲ್ಲಿ ನೀವು ಅದನ್ನ ಹಾಕೊಂಡ್ರೆ ನೆರಳಿನಲ್ಲಿ ಬಹಳ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುವಂತ ಮೇವು ಇದು. ಸೊ ಹಾಗಾಗಿ ಅದಕ್ಕೇನು ಮತ್ತೆ ಹೆಚ್ಚಿಗೆ ಉಪಚಾರ ಮಾಡುವಂತದ್ದೇನು ಇರಲ್ಲ, ಅಲ್ಲಿ ನೆರಳಲ್ಲಿರೋದ್ರಿಂದ ಬಹಳ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಬೇಕಾದಾಗ ತಗೊಂಡು ರಾಸುಗಳಿಗೆ ಪೂರೈಕೆ ಮಾಡ್ಕೋಬಹುದು. ಹಾಗಾಗಿ ಇಂಥ ಸವಲತ್ತುಗಳನ್ನ ನೀವು ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಆಸನದಿಂದ ಪಡ್ಕೋಬೇಕು ಅಂತಂತೇಳಿ ನಾನು ಸಲಹೆ ನೀಡ್ತೇನೆ. ಇದಲ್ದೇನೆ ನಿಮ್ಗೆ ಏನಾದ್ರೂ ಬೇರೆ ತೊಂದರೆಗಳು ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ, ಆಹಾರ ಪೂರೈಕೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರೂ ಸಂಶಯಗಳಿದ್ರು ಸಹ ನಮಗೆ ಕರೆ ಮಾಡಿ ಅಥವಾ ನಮ್ಮ ಕಾಲೇಜ್ಗೆ ಒಮ್ಮೆ ಭೇಟಿ ಮಾಡಿ ನೀವು ಅದರ ಬಗ್ಗೆ ಮಾಹಿತಿ ಪಡೆದು ನಿಮ್ಮ ರಾಸುಗಳನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ನಾನು ನಿಮ್ಗೆ ಸಲಹೆ ನೀಡ್ತೇನೆ. ಒಟ್ಟಾರೆ ಮೇವಿನ ಕೊರತೆಯನ್ನ ನೀಗಿಸಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಈ ಹುಲ್ಲಿನ ಜಾತಿಯ ಬೆಳೆಗಳನ್ನ ಬೆಳ್ಕೊಳ್ಳೋದು ಬಹಳ ಸೂಕ್ತ. ಅದ್ರ ಬಗ್ಗೆ ಅವರು ಜಾಗೃತರಾಗಿರ್ಬೇಕು, ಮುಂಜಾಗ್ರತೆಯನ್ನ ವಹಿಸಬೇಕು. ಇನ್ನೇನು ಬೇಸಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಇವರು ಈಗಲಿಂದಾನೆ ಅದಕ್ಕೆ ತಯಾರಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅವ್ರ ಜಮೀನ ಬದುಗಳಲ್ಲಿ ಸ್ವಲ್ಪ ಖಾಲಿ ಜಾಗಗಳಲ್ಲಿ ಮೇವಿಗೆ ಅಂತಾನೆ ಸ್ಥಳಾವಕಾಶ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಅದಕ್ಕೆ ಪೂರಕವಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹುಲ್ಲಿನ ಜಾತಿಯ ತಳಿಗಳ ಬೀಜಗಳು ಸಿಗುತ್ತೆ, ಹಾಗೆ ಬೇರು ಕೂಡ ಸಿಗ್ತಾ ಇದೆ. ಇದರ ಉಪಯೋಗವನ್ನು ನಮ್ಮ ರೈತ ಬಾಂಧವರು ಮಾಡ್ಕೊಳ್ಬೇಕು. ಅದೇ ರೀತಿ ಈಗ ಬದುಗಳಿಗೆ ಅಂತಂದ್ರೆ, ಬದುಗಳಲ್ಲಿನೂ ಸಹ ನಾವು ಹೇಳ್ತೀವಿ ಈಗ ನುಗ್ಗೆ ಸೆಸ್ಬೇನಿ ಅಂತ ಇದೆ, ಅಗಸೆ ಗಿಡ ಅಂತ ಹೇಳ್ತೀವಿ. ಸೊ ಇವುಗಳನ್ನ ನಾವು ಬದುಗಳಿಗೆ ಹಾಕೊಳ್ಳಿ ಅಂತ, ಎಲ್ಲಾದ್ರೂ ನಿಮಗೆ ಸ್ವಲ್ಪ ನೀರಾವರಿ ಇರುವಂತ ಜಾಗದಲ್ಲಿ ಅಲ್ಲಲ್ಲಿ ಬದುಗಳಿಗೆ ಹಾಕೋಬಿಟ್ರೆ ಅವೇ ಮರಗಳಾಗಿ ಬೆಳೆಯುತ್ತೆ. ಸುಮಾರು ಒಂದು 2.5 ಅಡಿ ಅಷ್ಟು ಬೆಳೆದ ನಂತರ ಅದನ್ನ ಕಟಾವು ಮಾಡಿ ನಾವು ರಾಸುಗಳಿಗೆ ನೀಡುವಂಥದ್ದು. ಯಾಕಂದ್ರೆ ಅದರಲ್ಲಿ ಸಹ ಮರದ ಮೇವುಗಳಲ್ಲಿಯೂ ಸಹ ಸಸಾರಜನಕಾಂಶ ಹೆಚ್ಚಿಗೆ ಇದೆ, ಚೆನ್ನಾಗಿ ಜೀರ್ಣ ಆಗುತ್ತೆ ಹಸುಗಳಿಗೆ. ಸೊ ಅದನ್ನ ಪೂರೈಕೆ ಮಾಡೋದು ಒಳ್ಳೇದು, ಕುರಿ ಮತ್ತು ಆಡುಗಳಿಗಂತೂ ಬಹಳ ಒಳ್ಳೇದು. ಹಾಗಾಗಿ ಆ ತರ ಏನಾದರೂ ನಿಮಗೆ ಅಗಸೆ ಗಿಡಗಳೇ ಸಸಿಗಳೇ ಬೇಕು, ನುಗ್ಗೆ ಸಸಿಗಳೇ ಬೇಕು ಅಂದ್ರೂ ಸಹ ನಮ್ಮ ಪಶು ಮಹಾವಿದ್ಯಾಲಯಕ್ಕೆ ಭೇಟಿ ಮಾಡಿ ನಿಮಗೆ ಎಷ್ಟು ಸಸಿ ಬೇಕಾಗುತ್ತೋ ಏನೋ ನಮಗೆ ಮೊದಲೇ ಮಾಹಿತಿ ಕೊಟ್ಟಲ್ಲಿ ನಿಮಗೆ ಒಂದು ದಿನಾಂಕ ನಾವು ಗುರುತು ಮಾಡಿ ಆ ದಿನ ನಿಮಗೆ ಅದನ್ನ ಸರಬರಾಜು ಮಾಡುವಂತ ವ್ಯವಸ್ಥೆ ಮಾಡೋದಕ್ಕೆ ನಾವು ಸಹಕರಿಸುತ್ತೇವೆ. ಒಳ್ಳೇದು ಡಾಕ್ಟ್ರೆ. ಈ ಕುರಿತಂತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನಂದು ಮೊಬೈಲ್ ಸಂಖ್ಯೆ ತಗೊಳ್ಳಿ, 9620025960. ಸಂಖ್ಯೆಯನ್ನ ಮತ್ತೊಮ್ಮೆ ತಿಳಿಸ್ಕೊಡಿ, 9620025960. ಒಳ್ಳೇದು ಡಾಕ್ಟ್ರೆ. ಇದುವರೆಗೆ ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಬಳಸಬಹುದಾದಂತಹ ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳ ಬಗ್ಗೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಬಳಸಬಹುದಾದ ಅಸಂಪ್ರದಾಯಿಕ ಆಹಾರಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎನ್ ಜೈಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ವೈಜ್ಞಾನಿಕ ವಸತಿಯ ಪ್ರಾಮುಖ್ಯತೆ ಈ ಕುರಿತಂತೆ ಹಾಸನ ತಾಲೂಕು ಕೋರವಂಗಲ ಸಮೀಪವಿರುವ ಪಶುಸಂಗೋಪನಾ ಪಾಲಿಟೆಕ್ನ ಪ್ರಾಂಶುಪಾಲರಾದ ಡಾ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಇದುವರೆಗೆ ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಬೇಸಿಗೆಯಲ್ಲಿ ಬಳಸಬಹುದಾದ ಅಸಂಪ್ರದಾಯಿಕ ಆಹಾರಗಳು ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎನ್ ಜೈಶಂಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಭಾರತ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಹಾಸನ. ಈಗ ಕಾರ್ಯಕ್ರಮ ವಿವರಣೆ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51, 7:45 ಹಾಗೂ ರಾತ್ರಿ 8:30 ಚಿತ್ರಗೀತೆಗಳು. 8:00 ಯುವವಾಣಿಯಲ್ಲಿ ಚಿತ್ರಚಿತ್ತಾರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಚಂದನ ವಿಹೆಚ್. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ ಪ್ರಸಾರವಾಗಲಿದೆ. ದಿನಕರ ಇಂದಾಚೆ ಅವರಿಂದ ಸಣ್ಣ ಕತೆ ಮಳೆ, ನಂತರ ರಘು ಇಡ್ಕಿದವರಿಂದ ಕಾವ್ಯಧಾರೆ. 10:00 ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾ ಎಂಎಸ್ ಮೂರ್ತಿಯವರಿಂದ. 6:15 ಸ್ತುತಿ ಮಲ್ಲಿಕಾ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಸಂಚಲನ. ಪ್ರಾಯೋಜಕರು ನಿರ್ದೇಶಕರು ಡಿಎಸ್ಸಿಆರ್ಟಿ ಕರ್ನಾಟಕ ಸರ್ಕಾರ. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 8:30 ಹಾಗೂ 9:30 ಭಾವಗೀತೆಗಳು. 9:00 ಬೆಂಗಳೂರು ಕೇಂದ್ರದಿಂದ ವಿಶೇಷ ಕಾರ್ಯಕ್ರಮ ಕನ್ನಡ ಕಜ್ಜಾಯ. 9:05 ಸುಮಧುರ. 9:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. 10:00 ಹೊಸ ಗಾನ ಭಜನ. 11:00 ಫುಲ್ವಾರಿ. 11:30 ಜನಪದ ಸಂಗೀತ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:00 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. 12:30 ಆರೋಗ್ಯ ಸಂಚಿಕೆ. ರಕ್ತಹೀನತೆಗೆ